ಕೃತಕ ಗರ್ಭಿಣ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ರೈತನ ಮನೆ ಬಾಗಿಲಿ ಉಚಿತವಾಗಿ ಕೃತಕ ಗರ್ಭಿಣ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ಕೃತಕ ಗರ್ಭಿಣ ಕಾರ್ಯಕರ್ತರ ಮೇಲ್ವಿಚಾರಕರಾಗಿ ಸುಮಾರು 62 ಜನ ಪಶು ವೈದ್ಯಾಧಿಕಾರಿಗಳು ಮತ್ತು ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಹಿರಿಯ ಪಶು ವೈದ್ಯಾಧಿಕಾರಿಗಳು, ಇನ್ನಿತರ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಡಿ ನಾವು ಪ್ರತಿಯೊಂದು ಜಾನುವಾರದು ಯಾವುದೇ ತಳಿ ಇರಬಹುದು, ಎಲ್ಲ ತಳಿಗಳಿಗೂ ಕೂಡ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಹೋಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶವನ್ನ ಈ ಕಾರ್ಯಕ್ರಮದಡಿ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಸರ್ಕಾರದ ಘನವಾದ ಉದ್ದೇಶವೇನಿದೆ ಅಂದ್ರೆ ಪ್ರತಿಯೊಬ್ಬ ರೈತನ ಜಾನುವಾರುಗಳಲ್ಲಿ ಉತ್ಪಾದಕತೆ ಹೆಚ್ಚಿಸಬೇಕು, ಅದರ ಮೂಲಕ ಅವರ ಜೀವನ ಅವರ ಜಾನುವಾರು ಉತ್ಪಾದಕ ಹೆಚ್ಚಿಸುವುದರಿಂದ ಅವರ ಜೀವನಾಧಾರ ರೂಪಿಸಬೇಕು ಮತ್ತು ಬರುವ ದಿನಗಳಲ್ಲಿ ರೈತರ ಒಂದು ಏನು ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಬರುವ ವರ್ಷಗಳಲ್ಲಿ ಅವರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ ಮಹತ್ವಾಕಾಂಕ್ಷೆ ಉಳ್ಳಂತ ಈ ಯೋಜನೆ ಬಿಜಾಪುರ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವಂತದ್ದು ನಮ್ಮೆಲ್ಲರ ಹೆಮ್ಮೆ ವಿಷಯ. ಎಲ್ಲ ರೈತಾಪಿ ಜನರು ಈ ಕಾರ್ಯಕ್ರಮದ ಸಂಪೂರ್ಣ ಸದುಪಯೋಗ ಪಡ್ಕೊಂಡು ಬರುವ ದಿನಗಳಲ್ಲಿ ತಮ್ಮ ಎಲ್ಲ ಜಾನುವಾರುಗಳಿಗೆ ಕೃತಕ ಗರ್ಭಿಣಿ ಮಾಡಿಸುವ ಮೂಲಕ ಜಾನುವಾರುಗಳಿಗೆ ಈ ಒಂದು ಬರುವಂತ ಕೆಲವೊಂದು ರೋಗಗಳನ್ನು ತಡೆಗಟ್ಟುವುದು ಮತ್ತು ಅದೇ ಸಂದರ್ಭದಲ್ಲಿ ಅವುಗಳ ಒಂದು ತಳಿಗಳ ಗುಣಮಟ್ಟವನ್ನು ಕೂಡ ಹೆಚ್ಚಿಸುವಂತ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿ ಈ ಒಂದು ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸಬೇಕಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ತೇನೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದವರಿವರು ದ್ರಾಕ್ಷಿ, ಕಬ್ಬು, ಚೆಂಡು ಹೂವು, ಮೆಕ್ಕೆಜೋಳ ಹಾಗೂ ಸಾವಯವ ಪದ್ಧತಿಯಲ್ಲಿ ನೀರಾವರಿ ಗೋಧಿ, ಇದಲ್ಲದೇ ಸಮಯ ಸಿಕ್ಕಾಗ ಮತ್ತು ಭೂಮಿ ಯಾವಾಗ ಖುಲ್ಲಾ ಇರ್ತದೆ ಅವಾಗ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದು ಒಂದು ರೀತಿಯಿಂದ ಆದಾಯವನ್ನ ಮಾಡಿಕೊಂಡಂತ ರೈತರು ಇವರು ಪ್ರವೀಣ್ ರುದ್ರಪ್ಪ ಮುದೋಳ್ ಅಂತ ಹೇಳಿ. ಇವರ ಕಡೆಯಿಂದ ನಾವು ತಮ್ಮ ಇವರ ಅನುಭವ ಏನಿದೆ, ಇವರದೊಂದು ಬೆಳೆಯುವಂತ ಪದ್ಧತಿ ಏನಿದೆ, ಇದನ್ನೆಲ್ಲ ನಾವು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಪ್ರವೀಣ್ ರುದ್ರಪ್ಪ ಮುದೋಳ್ರಿ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸುಮಾರು 5 ವರ್ಷದಿಂದ ಮಾಡ್ತಾ ಇದ್ದೇನೆ ಸರ್. 2012-13 ನಾನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ. ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಂದು MSc, MPhil ಮತ್ತು BEd ಮಾಡಿದ್ದೇನೆ ಸರ್. MSc, MPhil ಮತ್ತು BEd ಮಾಡಿಕೊಂಡು ತಾವು ಕೃಷಿಗೆ ಬಂದವರು. ಈಗ ತಾವು ಕೃಷಿಗೆ ಬಂದಿದ್ದೀರಿ, ಮತ್ತೆ ತಾವು ಎಲ್ಲಿ ಶಿಕ್ಷಣವನ್ನ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ರು ಒಂದು ಯಾವ್ದಾದ್ರೂ ನೌಕರಿಗೆ ಹೋಗಬಹುದಾಗಿತ್ತು, ತಾವು ಯಾಕೆ ಕೃಷಿ ಕಡೆ ಬಂದ್ರಿ? ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ಸರ್, ನಮ್ಮ ಕುಟುಂಬದ ಒಂದು ವೈಯಕ್ತಿಕ ಸಮಸ್ಯೆ. ಯಾಕಪ್ಪ ಅಂತಂದ್ರೆ ನಮ್ಮ ತಂದೆಯವರು ಒಬ್ಬರೇ ಇರೋದ್ರಿಂದ, ಅವರು ಸೈನಿಕ ವೃತ್ತಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವುದರಿಂದ ಅವರ ಒಂದು ಯೋಗಕ್ಷೇಮ ನೋಡಿಕೊಳ್ಳುವ ಸಲುವಾಗಿ ನಾನು ಮುಖ್ಯವಾಗಿ ಮರಳಿ ಊರಿಗೆ ಬರಬೇಕಾಯ್ತು. ಅದರ ಜೊತೆ ಜೊತೆಗೆ ನಮ್ಮ ತಂದೆಯವರು ಅತಿ ಹೆಚ್ಚು ಪ್ರೀತಿ ಕೃಷಿಯ ಬಗ್ಗೆ. ಆ ಒಂದು ಕಾರಣಕ್ಕಾಗಿ ಅವರು ನೌಕರಿ ಸೇರುವ ಸಮಯದಲ್ಲಿ 1 ಎಕರೆ ಜಮೀನು ಇರೋದನ್ನ ಅವರ ತಮ್ಮ ನೌಕರಿ ದುಡಿಮೆಯ ಮುಖಾಂತರ ಸುಮಾರು 14 ಎಕರೆ ಜಮೀನನ್ನು ಗಳಿಸಿದ್ದು ಇವತ್ತಿನ ನಿದರ್ಶನ. ಆ ಒಂದು ಕಾರಣಕ್ಕಾಗಿಯೂ ನಾನು ಕೃಷಿ ಕಡೆ ಒಂದು ಒತ್ತು ಕೊಡಬೇಕಾಯ್ತು. ಜೊತೆಗೆ ನಾನು ಇನ್ನೊಬ್ಬರ ಅವಲಂಬಿತನಾಗಿ ಕೆಲಸ ಮಾಡೋದಕ್ಕಿಂತಲೂ ನನ್ನ ಸ್ವತಂತ್ರ ಜೀವನವನ್ನು ಬದುಕಬೇಕು ಅನ್ನೋ ಒಂದು ಇಚ್ಛೆಪಟ್ಟು ಯಾವುದೇ ನೌಕರಿಗೆ ಅಪೇಕ್ಷೆ ಪಡದೆ ನನ್ನ ಶಿಕ್ಷಣವನ್ನು ನನ್ನ ಜೀವನದ ಒಂದು ಏಳಿಗೆಯಾಗಿ ಅನ್ಕೊಂಡು ಕೃಷಿಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ಳಲು ನಾನು ಇಚ್ಛೆಪಟ್ಟೆ. ಅದೇ ತರನಾಗಿ ನಾನು ಇವತ್ತು ಕೃಷಿಯಲ್ಲಿ ಅತಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅಷ್ಟೇ ಒಂದು ಸಾಧನೆಯ ಒಂದು ದಾರಿಯಲ್ಲಿ ಈ ಕೃಷಿ ಕ್ಷೇತ್ರದಲ್ಲಿ ಹೊರಟಿರೋದು ಒಂದು ತಮಗೆಲ್ಲ ನಿದರ್ಶನ ಇದೆ. ಅದರ ಜೊತೆಗೆ ನನ್ನ ಆದಾಯ ಕೂಡ ನೌಕರಿಗೆ ನಾನು ಕಂಪೇರ್ ಮಾಡಿದರೆ ಅದರ 3 ಪಟ್ಟು ನನ್ನ ಆದಾಯ ನನ್ನ ಕೃಷಿಯಲ್ಲಿ ಸಿಗ್ತಾ ಇದೆ. ಇದು ಒಂದು ಕಾರಣ ನಾನು ಕೃಷಿ ಬರಕ್ಕೆ ಒಂದು ಪ್ರಚೋದನೆ ಅಂತ ಹೇಳಬಹುದು. ಈಗ ತಾವು ಇಷ್ಟೆಲ್ಲ ವಿವರವಾದ ಮಾಹಿತಿಯನ್ನ ನೀಡಿದ್ರಿ ಪ್ರವೀಣ್ ಅವರೇ, ನಮಗೂ ಸಂತೋಷ. ಈಗ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ತಾವು ದ್ರಾಕ್ಷಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ. ಈ ದ್ರಾಕ್ಷಿಯನ್ನ ಯಾವ ರೀತಿ ಬೆಳಿತೀರಿ, ದ್ರಾಕ್ಷಿಯನ್ನ 1 ಎಕರೆ ಮಾಡಿದ್ದೀರಿ, ಮತ್ತೆ ಅದಕ್ಕೆ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತೀರಿ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಸರ್, ದ್ರಾಕ್ಷಿ ನಾನು 4 ಎಕರೆ ಜಮೀನಲ್ಲಿ ದ್ರಾಕ್ಷಿ ಪ್ಲಾಂಟೇಷನ್ ಮಾಡಿದ್ದು. 2009 ನಮ್ಮ ತಂದೆಯವರೇ ಮಾಡಿದ್ರು, ಆದರೆ ಅದನ್ನು ನಾನು ವ್ಯವಸ್ಥಿತ ರೀತಿಯಿಂದ ನಾನು 2012-13 ನನ್ನದೇ ಒಂದು ವಿಶಿಷ್ಟ ಶೈಲಿಯಲ್ಲಿ ದ್ರಾಕ್ಷಿಯನ್ನು ಬೆಳೀತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಹೇಳಬೇಕಂದ್ರೆ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ಒಂದು ನಾನು ಮಾಹಿತಿಯನ್ನು ಕೊಡೋದೇನಪ್ಪಾ ಅಂತಂದ್ರೆ, ದ್ರಾಕ್ಷಿ ಅಂದ್ರೆ ಎಲ್ಲರ ದೃಷ್ಟಿಯಲ್ಲಿ